ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ಹೊಣೆಯಲ್ಲಿ ಮೊದಲಿಗೆ ತರಕಾರಿ ವ್ಯಾಪಾರಿಯಾದ ಶಿವಮೊಗ್ಗ ಜಿಲ್ಲೆ ಸಂತೆಕೋಡರಿನ ಸುಧಾ ಅವರೊಡನೆ ಮಾತುಕತೆ. ತರಕಾರಿ ವ್ಯಾಪಾರ ಮಾಡುತ್ತಿರುವ ಸಂತೆಕಡೂರಿನ ಸುಧಾ ನಮ್ಮ ಜೊತೆಗಿದ್ದಾರೆ, ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ ಸುಧಾ ಅವರಿಗೆ. ನಮಸ್ಕಾರ. ತರಕಾರಿ ಮಾರ್ತಾ ಇದ್ದೀವಿ ಇಲ್ಲಿ ಅಮರಸ್ ಹತ್ರ. ಏನಮ್ಮ ತರಕಾರಿ ರೇಟು ಅಂತ ಹೇಳಿದ್ರೆ ಒಂದ್ ರೀತಿ ಗಗನಕ್ಕೇರಿದೆ. ಯಾವ್ದು ಕೇಳಿದ್ರು 80 ರೂಪಾಯಿ, 100 ರೂಪಾಯಿ, 120 ರೂಪಾಯಿ ಅಂತೀರಿ. ನುಗ್ಗೆಕಾಯಿ ಮೊನ್ನೆ ಒಂದ್ ತಿಂಗಳ ಕೆಳಗೆನ 300 ರೂಪಾಯಿ, 400 ರೂಪಾಯಿ ಎಲ್ಲ ಬಂದಿತ್ತು. ಯಾಕೆ ಹಿಂಗ ಆಗತ್ತೆ ಸುಧಾ ಅವ್ರೆ? ಏನ್ ಮಾಡೋದು ಸರ್, ರೇಟ್ ಎಲ್ಲ ರೇಟ್ ಹೇಳ್ತಾರೆ. ಹೋದ್ರೆ ಅಲ್ಲೇ 80 ರೂಪಾಯಿ, 90 ರೂಪಾಯಿ, ಮೆಣಸಿನಕಾಯಿ 110 ರೂಪಾಯಿ ಹೇಳ್ತಾರೆ. ನಾವ್ ತಂದು ಹೆಂಗ್ ಮಾರ್ಬೇಕು? ನಮಗೆ ಲಾಸ್ ಆಗತ್ತಲ್ಲ. 80 ರೂಪಾಯಿ ಕೆಜಿ ಕೇಳ್ತಾರೆ. ನಾವು ಇವಾಗ 90 ರೂಪಾಯಿ ತಂದು 80 ರಂಗೆ ಹೆಂಗ್ ಕೊಡೋದು? ಹಂಗಾಗಿ 120 ಹೇಳ್ತೀವಿ ಕೆಜಿ. ರೈತರಿಗೆ ಬೆಳೆ ಬೆಳೀತಾರವ್ರು, ನಮ್ ಏನು ಲಾಭ ಇಲ್ಲ, ಮದ್ಯದವರು ಎಲ್ಲ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಇದು ನಿಜನಾ? ಇದು ಅದು ನಿಜಾನೇ. ಮತ್ತೆ ಅವ್ರಿಗೆ ರೈತರಿಗೆ ಏನ್ ಲಾಭ ಇಲ್ಲ, ಮತ್ತೆ ಮಾರೋರಿಗೂ ಲಾಭ ಇಲ್ಲ, ಮದ್ಯದಲ್ಲಿ ಇರೋರಿಗೆ ಲಾಭ. ಅಲ್ಲಿ ಹೆಂಗ್ ಲಾಭ ಮಾಡ್ಕೋತಾರಮ್ಮ ಅವರು? ಅವ್ರು ಹೆಂಗ್ ಮಾಡ್ಕೊಂತಾರೆ, ರೈತರ ಹತ್ರ 50 ರೂಪಾಯಿ ಕೆಜಿ ತಗೊಂತಾರೆ, ನಮಗೆ ಮಾರೋರಿಗೆ 90 ರೂಪಾಯಿ ಹೇಳ್ತಾರೆ. ರೈತರು ಅದ್ರ ಬದಲು ನೇರವಾಗಿ ನಿಮಗೆ ಮಾರಾಟ ಮಾಡಬಹುದಲ್ಲ? ಮಾಡಕ್ ಹೇಳಿ ಸರ್, ತುಂಬಾ ಖುಷಿ. ಅಲ್ಲ, ಆತರದ್ ನಿಮ್ಗೆ ಯಾರಿಗಾರ ಸಂಪರ್ಕ ಇಟ್ಕೊಂಡಿದ್ದೀರಾ ನೀವೇ ನೇರವಾಗಿ ತಗೊಳ್ಳೋ ಹಾಗೆ? ನಾವು ನೇರವಾಗಿ ತಗೊಳ್ಬೇಕಂದ್ರೆ ನಾವು ಅದೆಲ್ಲ ಗಾಡಿ ಅವು ಇವು ಮಾಡ್ಕೊಂಡ್ರೆ ರೈತರ ಹತ್ರ ಹೋಗಿ ನಾವು ಡೈರೆಕ್ಟ್ ಆಗಿ ವ್ಯಾಪಾರ ಮಾಡಬಹುದು, ಮಾರಾಟ ಮಾಡೋರು. ಶಿವಮೊಗ್ಗ ಸುತ್ತಮುತ್ತಲು ಅಂದ್ರೆ ನಿಮ್ಮ ಸಂತೆ ಕಡೂರಿನ ಸುತ್ತಮುತ್ತಲು ತರಕಾರಿ ಬೆಳೆಯೋರು ಇದಾರ? ತರಕಾರಿ ಬೆಳೆಯೋರು ಇದಾರೆ, ಆದ್ರೆ ತುಂಬಾ ಇಲ್ಲಿ ಕಮ್ಮಿನೇ. ಎಲ್ಲ ಹೊರಗಡೆ ಬೇರೂರು, ಕಡೂರು, ಈ ಕಡೆ ಎಲ್ಲ ದೂರದೆ ಹಾಸನ. ಏನೇನ್ ಬೆಳೀತಾರಮ್ಮ ತರಕಾರಿ ಇಲ್ಲಿ? ಇಲ್ಲಿ ಅಂದ್ರೆ ಬೆಂಡೆಕಾಯಿ, ಬೀನ್ಸ್, ಬದನೆಕಾಯಿ ಬೆಳೀತಾರೆ. ಕ್ಯಾರೆಟ್ ಎಲ್ಲ ಇವೆಲ್ಲ ಅಂದ್ರೆ ಹೊರಗಡೆ. ಆಲೂಗಡ್ಡೆ ಮತ್ತೆ ಇವೆಲ್ಲ ಸಾಂಬಾರ್ ಸೌತೆಕಾಯಿ, ಇವೆಲ್ಲ ಸ್ವಲ್ಪ ದೂರದಿಂದ ಬರ್ತವೆ. ಇಲ್ಲೆಲ್ಲ ಕಡಿಮೆನೆ ಸ್ವಲ್ಪ ಬೆಳವಣಿಗೆ. ಎಲ್ಲ ಹಾಸನ, ಬೀರೂರು, ಹೊರಗಡೆ ಊರಿಂದ ಎಲ್ಲ ಸಕರಪಟ್ಟಣ ಅಲ್ಲಿಂದ ಬರ್ತಾರೆ. ಈಗ ರೈತರು ನೀವು ನೇರವಾಗಿ ಹೊಲಕ್ಕೆ ಹೋಗಿ ನಮ್ಗೆ ಇಷ್ಟು ನಾವು ದಿನ ಇಷ್ಟು ತಗಂತೀನಿ ಅಂತಂದ್ರೆ, ಈ ಮಾರ್ಕೆಟ್ ಅಲ್ಲಿ ನೀವು ಬೆಳಗ್ಗೆ ತಗೊಳೋದಿಕ್ಕೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಬರುತ್ತೆ? ಡೈರೆಕ್ಟ್ ಆಗಿ ತಗೊಂಡ್ರೆ ನಮಗೆ ಲಾಭನೇ ಸರ್, ಇಲ್ಲಿ ಲಾಸೇ ನಮಗೆ. ಅಲ್ಲಿಂದ ತಂದು ಇಲ್ಲಿ ಒಂದು 10 ಕೆಜಿ ತಂದಿರ್ತೀವಿ, 7 ಕೆಜಿ ಮಾರಿರ್ತೀವಿ, 3 ಕೆಜಿ ಲಾಸ್ ಆದ್ರೆ ಅಲ್ಲಿ 2.5 ಕೆಜಿ ತೂಕ. ನಮಗೇನು ಉಳಿಯಲ್ಲ, ಕಷ್ಟನೇ, ಕಷ್ಟಪಟ್ಟು ಮಾರ್ಬೇಕು. ಯಾಕಮ್ಮ ಈ ಒಂದು ವ್ಯಾಪಾರಕ್ಕೆ ಇಳಿದ್ರಿ? ನೀವು ಎಷ್ಟು 2 ವರ್ಷ ಆಯ್ತು ಅಂತ ಹೇಳಿದ್ರಿ, ಅಥವಾ ಎರಡೂವರೆ ವರ್ಷ ಆಗಿರ್ಬೋದು. ಮುಂಚೆ ಏನ್ ಮಾಡ್ತಾ ಇದ್ರಿ? ನಾವು ಮುಂಚೆ ಕಾಂಗ್ರೆಟ್ ಕೆಲಸ ಹೋಗ್ತಿದ್ವಿ ಸರ್, ಆರ್ ಸಿ ಎಸ್ ಕಾಂಗ್ರೆಟ್ಗೆ. ಏನೋ ನಮ್ಮ ಫ್ರೆಂಡ್ ಎಲ್ಲ ಸೊಪ್ಪು ಕಿಪ್ ಮಾಡ್ತಿದ್ರಲ್ಲ, ಅದನ್ನ ನೋಡಿ ನಾನು ಒಂದ್ ಸ್ವಲ್ಪ ಸೊಪ್ಪು ಮಾರಾಟ ಮಾಡಿದೆ 6 ತಿಂಗಳು. ತಿರ್ಗಡಕ್ ಆಗ್ಲಿಲ್ಲ, ಹಂಗಾಗಿ ಒಂದ್ ಸ್ವಲ್ಪ MRS ಕಡೆ ಅಂಗಡಿ ಮಾಡ್ಕೊಳ ಅಂತ ಮಾಡ್ತಾ ಇದೀನಿ. ನಂಗೆ ಸರಿ ಕಾಂಕ್ರೀಟ್ ಕೆಲಸಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಿದ್ರಿ. ಒಟ್ಟಿನಲ್ಲಿ ದಿನಕ್ಕೆ ಇಷ್ಟು ಹೆಣ್ಣಾಳಿಗೆ ಇಷ್ಟು ಕೂಲಿ, ಗಂಡಾಳಿಗೆ ಇಷ್ಟು ಕೂಲಿ ಅಂತ ಕೊಡ್ತಾರೆ. ಅದರಲ್ಲಿ ಲಾಭ ಜಾಸ್ತಿ ಇತ್ತು ಅಥವಾ ಈ ತರಕಾರಿ ಮಾರೋದ್ರಿಂದ ನಿಮಗೆ? ಕಾಂಗ್ರೆಟಿಗೆ ಹೋಗೋದ್ರಿಂದನೇ ಲಾಭ ಇತ್ತು. ತುಂಬಾ ಕಷ್ಟ, ಸ್ವಲ್ಪ ಎದೇನೋ ಬಂದಂಗ ಆಯ್ತಾ, ಕಲ್ಮನ್ನು ಹೊರೋದು ಬಿಟ್ಟಿವಿ. ಆಸ್ಪತ್ರೆ ಹೋಗ್ಲಿಲ್ವಮ್ಮ? ಎದೇನೋ ಬಂದಾಗ ತೋರಿಸ್ಕೊಳ್ಳಿಲ್ವಾ? ಹೆಂಗೆ ತೋರಿಸ್ಕೊಂಡಿದ್ವಿ ಸರ್, ಆಸ್ಪತ್ರೆಗೆ ಹೋಗಿದ್ವಿ. ಅದೇ ಸ್ವಲ್ಪ ಎದೇನೋ ಬಂದಂಗ ಆಯ್ತಾ, ಇದು ಸರಿಯಾಗಲ್ಲ ನಮಗೆ ಅಂತ ಬಿಟ್ಟೆ. ಒಂದು 5-6 ವರ್ಷ ಕಲ್ಮಣ್ಣಿಗೆ ಒತ್ತಿದ್ದೀನಿ ಸರ್. ಆಮೇಲಿಂದ ಇವಾಗಲೇ ಒಂದು ವರ್ಷದಿಂದ 2 ವರ್ಷದಿಂದ ಬಿಟ್ಟೆ. ಸೊಪ್ಪು ಮಾರ್ತೇವೆ, 1/2 ತಿಂಗಳು 1.5 ವರ್ಷ ಆಯ್ತು ತರಕಾರಿ ಮಾರಿ. ಮೂಲ ಯಾವ ಊರು ನಿಮ್ದು? ಮೂಲ ಸಂತೆ ಕೊಡೋರೆ ತಾಯಿ ಮನೆ ಊರು. ಗಂಡನೂರು ಭದ್ರಾವತಿಯಿಂದ ದೇವರಳ್ಳಿ ಕುಮಾರ್ನಲ್ಲಿ ತಾಂಡ, ಅಲ್ಲಿ ಮನೆ ಸ್ವಂತ, ಇಲ್ಲಿ ಬಾಡಿಗೆ ಇದ್ವಿ ಸರ್. ಅಮ್ಮನೂರಲ್ಲಿ ಬಾಡಿಗೆ ಇದ್ದೀನಿ ಸಂತೆ ಕಡೂರಲ್ಲಿ. ಎಷ್ಟು ಜನ ಮಕ್ಕಳಮ್ಮ? ಒಂದ್ ಹೆಣ್ಣು ಒಂದ್ ಗಂಡು ಸರ್. ಮಗಳು SLC ಓದಿ ಮನೆಗಿದ್ದಾಳೆ, ಓದಕ್ ಆಗ್ಲಿಲ್ಲ. ಮಗ ವಿದ್ಯಾರ್ಥಿ ಎಲ್ಲ 8ಕ್ಕೆ ಬಿಟ್ಟ, ಇಬ್ರು ಮನೆಗೆ ಇದಾರೆ ಸರ್. ಏನು ಕೆಲಸ ಹೋಗಲ್ಲ. ನಿಮ್ಗೇನು ಸಂತೋಷನೋ ದುಃಖನೋ ಮಕ್ಕಳು ಓದ್ಲಿಲ್ಲ ಅಂತೇಳಿ? ಮಕ್ಕಳು ಓದ್ಲಿಲ್ಲ ಅಂತ ದುಃಖನೇ, ಬಾರಿ ನೋವೆಲ್ಲ ಇದೀವಿ. ಸ್ವಲ್ಪ ಕಬ್ಬಿನ ಕೆಲಸ ಎಲ್ಲ ಮಾಡಿದ್ವಿ ದೇವರಲ್ಲಿ, ಅಲ್ಲೆಲ್ಲ ಜನ ಎಲ್ಲ ನಮಗೆ ದುಡ್ಡು ಇಸ್ಕೊಂಡು ಎಲ್ಲ ಮೋಸ ಮಾಡಿದ್ರು. ಯಾರಿಗೆ ಕೇಳಕ್ ಹೋದ್ರು ಯಾವ್ದು ಗೊತ್ತಿಲ್ಲ, ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ, ಅರ್ಧ ಜನ ಗೊತ್ತಿಲ್ಲ ಅಂತ ಬಾಳ್ತಾ ಇದಾರೆ. ಅಲ್ಲಿ ಮನೇನೆ ಬಿಟ್ಟು ಆ ಊರು ಬಿಟ್ಟು ಈ ಊರಿಗೆ ಬಂದು ನಾವು ಜೀವನ ಮಾಡ್ತಾ ಇದೀವಿ ಸರ್. ಅಂದ್ರೆ ನೀವು ದುಡ್ಡು ಕೊಟ್ಟು ಊರು ಬಿಟ್ರಿ, ಎಷ್ಟು ಕೊಟ್ಟಿದ್ರಮ್ಮ ದುಡ್ಡು? ಎಲ್ಲರಿಗೂ ಎಲ್ಲ ಒಂದ್ 20,000, 10,000, 15,000, 30,000 ಗಟ್ಟಲೆ ಕೊಟ್ಟಿದೀವಿ ಸರ್. ನಿಮಗೆ ಎಲ್ಲಿಂದ ಬಂದ ದುಡ್ಡು ಅಷ್ಟೊಂದು? ಅಷ್ಟೊಂದು ಅಂದ್ರೆ ಚೀಟಿ ಪಟ್ಟಿ ಹಾಕಿದ್ವಾ, ತೆಗೆಯೋದು ಕೊಡೋದು ಒಡವೆ ಹಾಕಿತ್ತು ಅಮ್ಮ. ಒಂದು 4 ಲಕ್ಷ ಒಡವೆ ಹಾಕಿದ್ರು, ಎಲ್ಲ ಹಾಕಿ ಅವ್ರಿಗೆ ಕೊಟ್ಟೆ. ಒಡವೆ ಬಿಡಿಸ್ಕೊಳಕ್ಕಾಗಿಲ್ಲ, ಅದು ಹೋಯ್ತು. ಈಗ ಚೀಟಿ ಪಟ್ಟಿ ಎಲ್ಲ ನಾನೇ ಕಟ್ತಾ ಇದ್ದೀನಿ. ಹೊರಗಡೆ ಸಾಲ ಬಡ್ಡಿ ಮೇಲೆ ಬಡ್ಡಿ ಕಟ್ಕೊಂಡು ಊರು ಬಿಟ್ಟು ಇಲ್ಲಿದ್ದೀನಿ. ಬ್ಯಾಂಕ್ ಅಲ್ಲೆಲ್ಲ ಸಾಲ ಕೊಡ್ತಾರೆ ಈ ತರದ್ದು ಬಿಸ್ನೆಸ್ ಮಾಡೋದಿಕ್ಕೆ ಇದಕ್ಕೆ? ನೀವೇನು ಪ್ರಯತ್ನ ಪಡ್ಲಿಲ್ವಾ ಬ್ಯಾಂಕ್? ಪ್ರಯತ್ನ ಇಲ್ಲ ಅಂದ್ರೆ ಮನೆ ಲೋನ್ ಈಗ ಮಾಡಿ ಒಂದಿಬ್ರಿಗೆ ಸಾಲ ಹಾಕಿದ್ದೀನಿ. ಒಂದ್ 2 ವರ್ಷ ಆಯ್ತು ಮನೆ ಲೋನ್ ಹಾಕಿ. ಮತ್ತೆ ಹೊರಗಡೆ ಸಂಘ ಪಂಗ ತೆಗೆದು ಎಲ್ಲರಿಗೂ ಸಾಲ ಕಟ್ಕೊಂಡು ಏನೇನೋ ಒಂದ್ ಬಡ್ಡಿ 10 ರೂಪಾಯಿ ಬಡ್ಡಿ ಹಂಗೆ ತಗೊಂಡು ತರಕಾರಿ ಮಾರ್ತಾ ಇದೀನಿ ಸರ್. ಒಂದು ದಿನಕ್ಕೆ ಎಷ್ಟು ನೀವು ಬೆಳಗ್ಗೆ ತಗೊಂಡು ಬಡ್ಡಿ ಕಟ್ಟದ ಅಥವಾ ವಾರದ ಬಡ್ಡಿನ ಹೇಗೆ? ವಾರದ ಬಡ್ಡಿ, ತಿಂಗಳ ಬಡ್ಡಿ ಹಿಂಗಲ್ಲ, ಸಂಘ ವಾರ ಕಟ್ಟೋದು ಅದೆಲ್ಲ ಮಾಡ್ತಾ ಇದೀನಿ ಸರ್ ಬಿಸ್ನೆಸ್. ಬ್ಯಾಂಕ್ ಇಂದ ಏನು ನೀವು ಲೋನಿಗೆ ಟ್ರೈ ಮಾಡ್ಲೇ ಇಲ್ವಾ? ಬ್ಯಾಂಕ್ ಇಂದ ಏನು ಮಾಡಿಲ್ಲ ಸರ್, ಮನೆ ಲೋನ್ ಒಂದೇ. ಬ್ಯಾಂಕ್ ಇಂದ ಯಾವ್ದು ನಮಗೆ ಟ್ರೈ ಮಾಡ್ಕೊಟ್ಟಿಲ್ಲ ಯಾರು. ಅಲ್ಲ ಮನೆ ಲೋನು ಅಂತಂದ್ರೆ ಹೇಗೆ ಮಾಡಿದ್ರಿ? ಮನೆ ಲೋನ್ ಅಂದ್ರೆ ಮನೆ ಪತ್ರ ಅಡ ಇಟ್ಟು ಕೊಟ್ಟಿದ್ದಾರೆ. ಯಾರು? ನಮ್ಮೂರಿಂದ ದೇವರಲ್ಲೆಲ್ಲ ಒಬ್ರು. ಮನೆ ಎಲ್ಲ ನಮ್ಮ ಹೆಸರಿಗೆ ಚೇಂಜ್ ಮಾಡಿಸಿ ಪತ್ರ, ಅದರಲ್ಲಿ 1.5 ಲಕ್ಷ ತಗೊಂಡು ಕಟ್ತಾ ಇದ್ದೀನಿ. ಆಗ್ಲೇ 2 ತಿಂಗಳು ರನ್ನಿಂಗ್ ಆಗ್ತಾ ಐತೆ, ಇನ್ನ ಕಟ್ಟಬೇಕು. 3 ವರ್ಷ, 5 ವರ್ಷ ಸಾಲ ಬರ್ದಿದ್ದಾರೆ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಮ್ಮ? 3 ಗಂಟೆಗೆ ಎದ್ದೇಳ್ತೀನಿ ಸರ್. ಮಲಗದು? ಮಲಗದು 11 ಗಂಟೆ ರಾತ್ರಿ. 3 ಗಂಟೆಗೆ ಎದ್ದು ಏನೇನ್ ಮಾಡ್ತೀವಿ? ತರಕಾರಿಗೆ ಏನೇನ್ ಬೇಕು ಬ್ಯಾಗ್ಗಳೆಲ್ಲ ರೆಡಿ ಮಾಡ್ತೀನಿ. ಕರ್ಕೊಂಡು ನಮ್ಮ ಮನೆಯವರಿಗೆ ಹೋಗ್ತೀನಿ. ಅವರು ಹೋಗ್ತಾರೆ ಹೊರಗಡೆ ಕೆಲಸ, ನನ್ನ ಜೊತೆಲ್ಲೂ ಮಾಡ್ತಾರೆ. ಇಬ್ರು ಕಷ್ಟ ಮಾಡ್ತಾ ಇದೀವಿ ಸರ್. ಅಲ್ಲ ತರಕಾರಿ ಎಲ್ಲಿಂದ ತರ್ತೀರಿ? ತರಕಾರಿ ಸ್ವಲ್ಪ ನಮ್ಮ ಜೊತೆ ಅಯ್ಯ ಪಾರ್ಟ್ನರ್ ಇದಾರಲ್ಲ, ಅವರು ಒಂದ್ ಸ್ವಲ್ಪ ತರೀಕೆರೆಯಿಂದ ಹಾಕ್ತಾರೆ. ನಾನು ಒಂದ್ ಸ್ವಲ್ಪ ಶಿವಮೊಗ್ಗದಿಂದ ಹಾಕ್ತೀನಿ. ಇಬ್ರು ಪಾರ್ಟ್ನರ್ ಅಲ್ಲಿ ಮಾಡ್ತಾ ಇದೀವಿ. ಅಲ್ಲ ಶಿವಮೊಗ್ಗದಿಂದ ಅಂದ್ರೆ ಎಲ್ಲಿ? ಶಿವಮೊಗ್ಗ RMC. RMC ಹೇಗ್ ಹೋಗ್ತೀರಿ? RMC ನಮ್ ಬೈಕಲ್ಲಿ ಹೋಗ್ತೀವಿ, ಅಲ್ಲಿಂದ ಎಲ್ಲ ತಗೊಂಡು ಆಟೋ ಬಾಡಿಗೆ ಮಾಡ್ಕೊಂಡು ಬರ್ತೀವಿ. ಈ ಪೆಟ್ರೋಲ್ ಎಲ್ಲ ಜಾಸ್ತಿ ಆಗಿದೆಯಲ್ಲ ರೇಟು, ಅದು ನಿಮಗೆ ಗಿಟ್ಟತ್ತ ವೆಹಿಕಲ್ ಅಲ್ಲಿ ಓಡಾಡಿದ್ರೆ ಮಾಡಿದ್ರೆ? ಎಲ್ಲ ಗಿಟ್ಟಲ್ಲ ಸರ್, ಮತ್ತೆ ಏನ್ ಮಾಡೋದು? ಒಂದ್ 200 ರೂಪಾಯಿ ಕೂಲಿನಾರ ಸಿಗ್ಲಿ ಕುತ್ಕೊಂಡಾಗಲ್ಲ ಅಂತ ಮಾಡೋದು. ಆಯ್ತಮ್ಮ, ತರಕಾರಿ ಮಾರಾಟ ಮಾಡ್ತೀರಿ, ಈ ಬದನೆಕಾಯಿ ಅಥವಾ ಕೆಲವೆಲ್ಲ ಬೆಂಡೆಕಾಯಿ ಈ ತರದ ಜನ ಆರಿಸ್ತಾರೆ? ಆರಿಸ್ತಾರೆ ಸರ್. ನಾವು ಟೊಮೆಟೊ ಆರಿಸ್ಬೇಡ ಅಂದ್ರು, ಒಬ್ರು ಜೋರ್ ಮಾಡಿದ್ರು. ಮೊನ್ನೆ ಈ ಪೈಪಸ್ ಅಲ್ಲಿ ಅಂಗಡಿ ಹಾಕಿದ್ದೀವಿ ಮೊನ್ನೆ, ಈಗ ಮೊನ್ನೆ ಒಂದು ವಾರದಲ್ಲಿ ಈ ಅಂಗಡಿನ ಕಿತ್ತಾಕ್ ಕೊಡ್ತೀನಿ. 20 ರೂಪಾಯಿ ಐಟಮ್ ತಗೊಂಡು 10 ರೂಪಾಯಿ, 20 ರೂಪಾಯಿ ಟೊಮೆಟೊ, 20 ರೂಪಾಯಿ ಮೆಣಸಿನ್ಕಾಯಿ ತಗೊಂಡು 20 ರೂಪಾಯಿ ಕೊಟ್ಕೊಂಡು ನಿಂತಿದ್ರು. ನಾನು 20 ರೂಪಾಯಿ ಆಗಲ್ಲ, 40 ರೂಪಾಯಿ ಐಟಮ್ ತಗೊಂಡು 20 ರೂಪಾಯಿ ಕೊಡಕ್ ಬಂದ್ರೆ ಇಸ್ಕೊಳಕ್ ಆಗಲ್ಲ ಅಂದೆ. ಯಾರಿಗೆ ಜೋರ್ ಮಾಡ್ತೀರಾ, ಅಂಗಡಿನ ಕಿತ್ತಾಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಜೋರ್ ಮಾಡಿದ್ರು. ನಂದು ಒಂದು ಅಂಗಡಿ ಅಲ್ಲ, ಎಲ್ಲಾರ್ದು ಸಾವಿರಾರು ಜನ ಅಂಗಡಿ ಇದೆ. ಇದು ನಿಮ್ಮನೆ ಜಾಗನಲ್ಲ, ಇದು ನಮ್ಮನೆ ಜಾಗನಲ್ಲ, ಕೇಳೋರು ಕೇಳಿದ್ರೆ ತೆಗಿಬಹುದು, ನಾವು ಅವ್ರು ಬಂದು ಕೇಳಿ ನಾವು ತೆಗಿತೀವಿ ಅಂತ ವಾದ ಮಾಡಿದೆ. ಆದ್ರೂ ನಾನು ಯಾರಿಗೆ ಹೆದರಿಲ್ಲ, ಆಗ್ತಾ ಇದೀನಿ. ಈ ತರ ಹೆದರ್ಸೋರು ಇರ್ತಾರೆ? ಇದಾರೆ ಸರ್. ನಿಮಗೆ BPL ಕಾರ್ಡ್ ಎಲ್ಲ ಇದೆಯಮ್ಮ? BPL ಕಾರ್ಡ್ ಇದೆ ಸರ್. ಏನೇನ್ ಕೊಡ್ತಾರೆ ಅದ್ರಲ್ಲಿ? ಅಕ್ಕಿ ಕೊಡ್ತಾರೆ, ಗೋಧಿ ಕೊಡ್ತಾರೆ 1-2 ಕೆಜಿ, ಹೀರಾಪುರದಲ್ಲೇ ತರ್ತೀನಿ ಹೋಗಿ ಅಷ್ಟೇ, ಏನು ಕೊಟ್ಟಿಲ್ಲ. ಅಕ್ಕಿ ಗೋಧಿ ಬಿಟ್ಟರೆ ಇನ್ನೇನು ಬಂದಿಲ್ಲ ನಮಗೆ. ಆಯ್ತು, ತಿಂಗಳಿಗೆ ಆಗೋಷ್ಟು ಅಕ್ಕಿ ಗೋಧಿ ಸಿಕ್ಕೇ ಸಿಗತ್ತೆ. ಅದರಲ್ಲೇ ಊಟ, ಅದರಲ್ಲೇ ಊಟ. ಹಂಗೆ ಸಾಕಾಗಿಲ್ಲ ಅಂದ್ರೆ ಸ್ವಲ್ಪ ಹೊರಗಡೆ ತಗೊಂತೀವಿ, ರಾಗಿ ತಗೊಂತೀವಿ, ಎಲ್ಲ ಕೊಂತ್ಕೊಂತೀವಿ. ಈಗ ನೀವು ಹೇಳಿದ್ರಿ, ಆಯ್ತು ನಾನು ತರಕಾರಿ ಆರಿಸ್ತಾರೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರಿ. ಆರಿಸಿದಾಗ ಎಲ್ಲರೂ ಆರಿಸ್ ಬಿಟ್ಟಿರ್ತಾರಲ್ಲ, ಇಲ್ಲ ಅದು ಹಾಳಾಗಿರುತ್ತೆ, ಇಲ್ಲ ಅದು ಉಪಯೋಗಕ್ಕೆ ಬರಲ್ಲ, ಇಂಥ ತರಕಾರಿ ಏನ್ ಮಾಡ್ತೀರಿ ನೀವು? ಹೋಟ್ಲರ್ ಬಂದಾಗ ಅಸ್ಲಿಗೂ ಇಲ್ದಂಗ ಹಾಕ್ಬಿಡ್ತೀವಿ ಅವರಿಗೆ, ಅದ್ ಇಟ್ಕೊಂಡು ಏನ್ ಮಾಡೋದು ಅಂತ ಅವರಿಗೆ ಕರ್ದಿ ಖುಷಿಯಿಂದ ಇಷ್ಟೇ ತಗೊಂಡವ್ರಿ ಅಂತ ತೂಕನೂ ಮಾಡಲ್ಲ, ಆತರ ಲೆಕ್ಕಾಚಾರದಲ್ಲಿ ಹಾಕಿ ಕಳಿಸ್ತೀವಿ. ಹೋಟ್ಲವ್ರಿಗೆ ಹೋಟ್ಲವ್ರಿಗೆ ಕೊಡ್ತೀವಿ. ಅವರೇ ಬಂದು ನಿಮ್ಮ ಹತ್ರ ಆತರ ತರಕಾರಿಗಳನ್ನ ತಗೊಂಡು ಹೋಗ್ತಾರ ಅಥವಾ ನೀವೇ ಹೋಗಿ ಕೊಡ್ಬೇಕು? ಇಲ್ಲ ಸರ್, ಅವರೇ ಬರ್ತಾರಲ್ಲ, ನಾವು ಒಂದ್ ಸ್ವಲ್ಪ ಆರಿಸ್ಕೊಡ್ತೀವಿ, ಅದರಲ್ಲೇ ಇನ್ನೂ ಚೆನ್ನಾಗಿದ್ದು ಹಸಿಗೆ ತಗೊಂಡೇ ಹಾಕ್ತೀವಿ. ಹಾಗೆ ಒಂದ್ ದಿನಕ್ಕೆ ನೀವು ಮಾರ್ಕೆಟಿಗೆ ಹೋದ್ರೆ ಎಷ್ಟು ಸಾವಿರದ್ದು ತರಕಾರಿನ ತಗೊಂಡ್ಬರ್ತೀರಿ? ಒಂದ್ ದಿನಕ್ಕೆ ನಾವು ಒಂದ್ 15,000-17,000 ಐಟಮ್ ಹಾಕ್ತೀವಿ ಸರ್. ಮತ್ತೆ ಅದು ಫುಲ್ ಖಾಲಿ ಆಗ್ಬಿಟ್ರೆ ಒಂದೊಂದ್ ಟೈಮಲ್ಲಿ ಈರುಳ್ಳಿ, ಟಮಾಟ, ಆಮೇಲೆ ಬೇರೆ ಬೇರೆ ಐಟಮ್ ಎಲ್ಲ ಹಾಕಿದ್ರೆ ಒಂದ್ 25,000 ಐಟಮ್ ಅಂತೂ ಹಾಕ್ತೀವಿ ಸರ್ ಒಂದ್ ಟೈಮಲ್ಲಿ. ಅದ್ ಇದ್ದಂಗೆ ಅದ್ರ ಜೊತೆಲಿ ಹಾಕ್ಬೇಕಂದ್ರೆ ಒಂದ್ 15,000 ಅಂತೂ ಬೇಕೇ ಬೇಕು. ಅಂದ್ರೆ ಹಬ್ಬ ಈ ತರದ್ ಬಂದಾಗ, ಹಬ್ಬ ಈ ತರ ಬಂದಾಗ 30,000 ಐಟಮ್ ಹಾಕ್ಬೇಕು. ಈಗ ತರಕಾರಿ ಕೊಳತು ಹೋಗತ್ತೆ, ಕೆಲವೆಲ್ಲ ಬೇಗ ಬೇಗ ಹಾಳಾಗ್ಬಿಡತ್ತೆ, ಅದನ್ನ ರಕ್ಷಣೆ ಮಾಡೋದು ಹೇಗೆ? ಬೇಗ ಹಾಳಾಗೋಷ್ಟಲ್ಲೇ ನಾವು ಸೇಲ್ ಮಾಡ್ತೀವಿ ಆದಷ್ಟು, ಯಾಕಂದ್ರೆ ನಾವು ಆತರ ಮಾತಾಡಿ ಸೇಲ್ ಮಾಡೋಷ್ಟು ಧೈರ್ಯ ಇಲ್ಲ. ಅಂದ್ರೆ ಹಂಗೆ ಒಂದ್ ಯಾವ್ದ್ರಲ್ಲ ಒಂದ್ 5 kg ಹೋದ್ರೆ ಹಸುಗಳಿಗೆ ಹಾಕ್ಬಿಡ್ತೀವಿ ಸರ್, ಇನ್ನೇನ್ ಮಾಡೋದು ಆತರ ಮಾರಾಟ. ಈಗ ನಿಮ್ಗೆ ಒಂದು ಸಣ್ಣದೊಂದು ಜಮೀನ್ ಬೇಕು, ತರಕಾರಿ ಬೆಳಿಬೇಕು ಅಥವಾ ಮನೆ ಸುತ್ತಮುತ್ತಲು ನಾನು ಬೆಳ್ಕೋಬೇಕು ಆತರದ್ದೇನು ಆಸೆ ಇಲ್ವಾ? ಬೆಳಿಬೇಕಂತ ಆಸೆ ಇರತ್ತೆ ಸರ್. ನಮ್ಗೆ ಯಾವ ಜಮೀನ್ ಐತೆ, ಇರೋ ಒಂದ್ ಸೈಟನೆ ಬಿಟ್ಟು ಇಲ್ಲಿ ಇದೀವಿ. ಇಷ್ಟು ವರ್ಷದಿಂದ ಇದಿರಲ್ಲ, ಬೇಕಾದಷ್ಟು ಜನ ಯಾರ್ದಾರ ಜಮೀನು ಗುತ್ತಿಗೆ ತಗೊಂಡು ಇದು ತಗೊಂಡು ಎಲ್ಲ ಮಾಡೋದನ್ನ ನೋಡಿದೀವಿ ನಾವು. ನೀವು ಆತರದೊಂದು ಪ್ರಯತ್ನ ಮಾಡಬಹುದಾಗಿತ್ತು? ಆತರ ಪ್ರಯತ್ನ ಮಾಡ್ಬೋದು, ಮನೇಲಿ ಇಬ್ಬರೇ ಇರ್ತೀವಲ್ಲ, ಹಂಗಾಗಿ ಸ್ವಲ್ಪ ಇದು ಮಾಡಕ್ಕೆ ಟೈಮ್ ಇರಲ್ಲ, ಅದು ಮಾಡಕ್ ಆಗಲ್ಲ ಅಂತ ಪೀಸ್ ಲೆಕ್ಕದಲ್ಲೇ ತಂದು ಮೇಂಟೈನ್ ಮಾಡ್ತೀವಿ ಸರ್. ಈ ಮಗ ಅಥವಾ ಮಗಳು ನಿಮ್ ಸಹಾಯಕ್ಕೆ ನಿಂತ್ಕೊಳ್ಳಲ್ವಾ? ಮಗಳು ಸ್ವಲ್ಪ ಟೈಲರಿಂಗ್ ಕಲಿತಾ ಇದ್ದಾಳು, ಮನೆಯಿಂದ ಹೊರಗಡೆ ಕಳಿಸಿಲ್ಲ ಹೆಣ್ ಮಗಳು ಅಂತ. ಮಗ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸಕ್ಕೆ ಒಂದಿನ ಹೋಗ್ತಾನೆ, ಸಣ್ಣ ವಯಸ್ಸಲ್ಲ 17 ಇನ್ನ, ಹಂಗಾಗಿ ಒಂದಿನ ಹೋಗ್ತಾನೆ ಒಂದಿನ ಮನೆಗೆ ಇರ್ತಾರೆ, ನಾವು ಅವರಿಗೆ ಕಷ್ಟ ಕೊಡ್ಬಾರ್ದಂತ ಇಟ್ಟಿದೀವಿ. ಮನೇಲೆ ಏನಿಲ್ಲ, 2 ದಿನ ಹೊರಗಡೆ ಕೆಲ್ಸ ಹೋಗ್ತಾನೆ, 2 ದಿನ ಮನೇಲೆ ಅವ್ರ ಅಕ್ಕನ ಜೊತೆಲೆ ಇದ್ ಬಿಡ್ತಾನೆ ಟಿವಿ ನೋಡ್ಕೊಂಡು. ಹೊರಗಡೆ ಎಲ್ಲೂ ಸುತ್ತ ಅಂತ ಬುದ್ಧಿ ಇಲ್ಲ, ಆತರ ಬೆಳೆಸಿದ್ವಿ. ಅವ್ರ ಮಾವನ ಜೊತೆಲೆ ಅದು ಇದು ಕಾಂಗ್ರೆಟ್ ಹೆಲ್ಪರು, ಗಾಡಿ ಪಡಿ ನೋಡೋದು, ಕೆಲಸದ ಮೇಲೆ ಜನ, ಅದು ಕಲಿಯಪ್ಪ ಇದು ಕಲಿಯಪ್ಪ, ಮನೆಗಿರ್ಬೇಡ, ನಿನ್ ಖರ್ಚಿಗಾರ ಆಗತ್ತೆ ಒಂದ್ 200-300 ಅಂತ ಕರ್ಕೊಂಡು ಹೋಗ್ತಾನೆ ಮಾವ. ಡೈಲಿ ಒಂದ್ 200-300 ಕೊಡ್ತಾರೆ. ಪಿಗ್ನಿ ಏನಾರ ಕಟ್ತೀರಮ್ಮ? ಹೇಗೆ ಅದು ಪಿಗ್ನಿ? ಇವಾಗ ನಾನು ಹೋಟ್ಲ್ ಕೆಲಸ ಸೇರಿದಾಗ ಕಟ್ಟಿದ್ದೆ ಸರ್, ಒಂದ್ 2 ತಿಂಗಳು, ಒಂದ್ 3 ತಿಂಗಳು. ಅಷ್ಟು ಬೇಗ ಅಂಗಡಿ ಹಾಕಕ್ ಬಂದೆ, ಪಿಗ್ನಿ ಅವ್ರು ಇಷ್ಟು ದೂರ ಬರಲ್ಲ ಅಂದ್ರು. ಅದನ್ನ ತೆಗ್ದಿ ನಾವ್ ಇಲ್ಲೇ ಏನಾರು ಮಾಡೋಣ ಅಂತ ಇದ್ದೀನಿ. ಕೊರೋನಾ ಬಂತಮ್ಮ, ಎಲ್ಲೆಲ್ಲೂ ಯಾವುದು ವ್ಯಾಪಾರ ಇಲ್ಲ, ಜನಗಳು ಒಂಥರ, ನಿಮ್ದು ಬಹಳ ಕಷ್ಟ ಆಯ್ತು ಆ ಸಂದರ್ಭದಲ್ಲಿ, ಹೆಂಗೆ ಜೀವನ ಮಾಡಿದ್ರಿ ಸರ್? ಕೊರೋನಾ ಬಂದಾಗ ಅಂತೂ ನಮ್ದು ಹೇಳ್ಬಾರ್ದು ಸರ್ ತೊಂದ್ರೆ, ಕಣ್ಣೀರಲ್ಲಿ ಕೈ ತೊಳೆದಿದೀವಿ. ಮತ್ ಸಂಘಗಳೆಲ್ಲ ತೆಗ್ದವ್ರು ನಾವು, ತುಂಬಾ ಬಡವ್ರಲ್ಲ ಫಸ್ಟಿಗೆ, ಆ ಸಂಘ ಎಲ್ಲ ಕಟ್ಟಕ್ ಆಗ್ಲಿಲ್ಲ, ಅದ್ರಲ್ಲೆಲ್ಲ 3,000 ಬಡ್ಡಿ, 4,000 ಬಡ್ಡಿ ಅಂತ ಈಗ ಒಂದೇ ಸರಿ ನಮ್ ಜೀವ ಹಿಂಡಿದ್ರು. ನಾವು ಮತ್ತೆ ಯಾವ್ದಾರು ಒಂದ್ ಚೀಟಿ ಪಟ್ಟಿ ಕಷ್ಟ ಗಿಟ್ಟಿದೆಲ್ಲ ತೆಗ್ದು ಅವ್ರಿಗೆಲ್ಲ ಬಡ್ಡಿ ಹಾಕಿ ಕಟ್ಟಿದೀನಿ ಸರ್, ಸಂಘದವರಿಗೆಲ್ಲ 2,000-3,000 3,000 ಕಟ್ಲೇಬೇಕಂತ ನಮ್ಗೆ ಒತ್ತಾಯ ಮಾಡಿ ಎಲ್ಲ ಕಟ್ಸ್ಕೊಂಡಿದಾರೆ ಸಂಘದಲ್ಲಿ, ಕಟ್ಟಿದೀನಿ ಸರ್. ಇದುವರೆಗೆ ಡ್ಯೂ ನಿಲ್ಸಿಲ್ಲ ಯಾವ್ದ್ರಲ್ಲ, ಡ್ಯೂ ಆಗಿತ್ತು, ಇವಾಗೆಲ್ಲ ಒಂದ್ ಚೀಟಿ ಎತ್ತಿ ಕಟ್ಟಿದೀನಿ ಸರ್. ಒಂದ್ ಮಗಳಿಗಾರ ಒಂದ್ ಒಡೆ ಮಾಡೋಣ ಅಂತ ಮಾಡಿದೆ, ಕೊರೋನಾ ಬಂದು ಬಂದಾದಾಗಿಂದ ಇರೋ ಚೀಟಿನ ಎತ್ತಿ ಅವ್ರಿಗೆ ಕೊಟ್ಟಂಗಾಯ್ತು. ಇವಾಗ ಫೈನಾನ್ಸಲ್ಲಿ ತೆಗ್ದು ನಾನು ತರಕಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಈ ಕಡೆ ಅಸಲು ತೀರ್ತಾ ಇಲ್ಲ, ಬಡ್ಡಿನೂ ಆಗ್ತಾ ಇಲ್ಲ, ಅಸಲು ತೀರ್ತಾ ಇಲ್ಲ, ಬಡ್ಡಿನೂ ಆಗ್ತಾ ಇಲ್ಲ. ಒಂಥರ ಮದ್ದಿದ್ದ ಜೀವನ, ನಾವು ಹಣ್ಣು ಕಾಯಿ ನೀರು ಕಾಯೋದಂಗೆ ನಮ್ ಜೀವನ ಓಡ್ತಾ ಐತಿ ಸರ್, ಹೇಳಂಗಿಲ್ಲ ನುಂಗಂಗಿಲ್ಲ. ಆ ತರ ಪರಿಸ್ಥಿತಿಯಲ್ಲಿ ಕುತ್ಕೊಂಡು 4 ಜನ ಮುಂದೆ ನಾವು ಚೆನ್ನಾಗಿ ಕೇಳ್ತೀವಿ, ಒಳಗೆ ಕಣ್ಣೀರೇ ರಕ್ತ ಕಣ್ಣೀರೇ ಬಿಡ್ತಾ ಇದ್ವಿ. ಆತರ ಹೇಳ್ಕೊಳಂಗಿಲ್ಲ ನುಂಗಂಗಿಲ್ಲ, ಆತರ ಜೀವನ ನಡೀತೈತೆ ನಮಗೆ. ಯಾರಿಗೆ ಹೆಂಗೋ ಸರ್, ನನಗೆ ಆತರ ನಮ್ ತರನೇ ಜೀವನದಲ್ಲಿರೋ ಹೆಣ್ಮಕ್ಳದು ನಮ್ ತರನೇ ಇರ್ಬೋದಲ್ಲ ಭವಿಷ್ಯ ಅಂತ ನಾನೇ ಯೋಚನೆ ಮಾಡ್ತೀನಿ. ಈ ಕೊರೋನಾ ಮತ್ತೆ ಬಂದು ಅಂತ ಮಾತಾಡ್ತದ ಸರ್ ಮುಂದಿನ, ಈಗ ಒಂದ್ 2-3 ದಿನದ ಸುದ್ದಿ ಕೇಳ್ತಾ ಇದ್ದೀನಿ, ಮತ್ತೆ ಬಂದ್ ಮಾಡಿದ್ರೆ ನಮ್ಮಂತ ಜೀವನ ಎಲ್ಲ ಹೆಂಗೆ ಏನು ಅನ್ನೋದು ಕಷ್ಟ ಆಯ್ತು ಸರ್. ಯಜಮಾನ್ರು ಹೇಗೆ ನಿಮ್ ಜೊತೆ ಸಹಕರಿಸ್ತಾರಮ್ಮ? ನಮ್ ಯಜಮಾನ್ರು ಸರ್ ಇದೇ ಕಬ್ಬಿನ ಕೆಲಸ ಮಾಡಿ ಊರು ಬಿಟ್ಟು ಬಂದ್ವ, ಆದ್ರೂ ನಾನು ಧೈರ್ಯ ಮಾಡಿದ್ದೀನಿ, ನನಗೆ ತುಂಬಾನೇ ಬೈತಿದ್ರು, ನಾನು ಅದೆಲ್ಲ ಸಹಿಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಇವತ್ತೆಲ್ಲ ನಾಳೆ ಒಳ್ಳೆ ಬುದ್ಧಿ ಬರಬಹುದು ಅಂತ ನನ್ನ ಮಾತು ಪ್ರಕಾರ ಇನ್ನ ಬಂದಿಲ್ಲ ಅವರು, ಆದ್ರೂ ಕಟ್ಕೊಂಡ ಮೇಲೆ ಅವರೇ ದೇವ್ರು ಅಂತ ನಾನು ಬಾಳ್ತಾ ಇದ್ದೀನಿ ಅವ್ರ ಜೊತೆ. ಅಲ್ಲಮ್ಮ ನೀವು ಒಂದ್ ಕಡೆ ಬಡ್ಡಿ ಕಟ್ತೀನಿ ಅಂತೀರಿ, ಈ ಕಡೆ ಇಂಥ ಚಟಗಳಿಗೆಲ್ಲ ದುಡ್ಡು ಕೊಡಬೇಕು, ಇದು ಹೆಂಗೆ ಕತೆ ಅಂತ. ಅದೇ ಈಗ ನಮ್ಮ ಮಗಳು ಒಂದ್ ಸ್ವಲ್ಪ ಬಟ್ಟೆ ಹೊಲ್ದೆ ಅವರು ಒಂದು ತಿಂಗಳಿಗೆ ಒಂದು 5,000 ಮೇಂಟೈನ್ ಮಾಡ್ಕೊಡ್ತಾರೆ ಮನೆಗೆ. ಮಗ ಒಂದು 300 ರೂಪಾಯಿ ಅಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ದುಡ್ಡು, ಇವ್ರದ್ದೊಂದು 600 ರೂಪಾಯಿ ಕೂಲಿ ಒಳಗೆ 200-300 ತಿಂತಾರೆ, ಉಳಿಕೆ ಕೊಡ್ತಾರೆ. ನಾನು ಒಂದ್ ಎಣ್ಣೆ ಹೆಂಗಸಾದ್ರು ಒಂದು 500-600 ರೂಪಾಯಿ ಅಂತ ದುಡಿಯಷ್ಟು ಕೆಪಾಸಿಟಿ ಅಲ್ಲಿ ನಾನು ಈ ಕೆಲಸ. ನಮ್ಮ ಮನೇಲಿ 4 ಜನದಲ್ಲಿ ನಂದೇ ಪೇಮೆಂಟ್ ಜಾಸ್ತಿ, ಹಂಗೆ ಮೇಂಟೈನ್ ಮಾಡ್ತೀನಿ ಸರ್. ತರಕಾರಿ ತಗೊಳ್ತಾರಲ್ಲ ದುಡ್ಡನ್ನ ಏನು ಕೊಡದಲೇ ಹೋಗಿ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಈ ತರದ್ದೊಂದು ಏನು ಕೊಡದಲೇ ಇರೋರು ಇರ್ತಾರ? ಇರ್ತಾರ ಸರ್. ಅವ್ರ ಮಕಾನ ನಾವು ಈಗ ತಕ್ಷಣ 10-20 ಜನ ಬರ್ತಾರೆ, ನಾವು ನೆನ್ಪಿಟ್ಕೊಳಕ್ ಆಗಲ್ಲ. ಕೆಲವರು ಈ ಕಡೆ ಎಲ್ಲ ಇರೋರೆಲ್ಲ ಕೊಡ್ತಾರೆ ಸರ್, ಯಾಕೆ ಎಲ್ಲರಿಗೂ ಕೆಟ್ಟರಂತ ನಾವು ಬಯಸ್ಕಾಗಲ್ಲ. ಕೊಟ್ಟಿದ್ದಾರೆ ಕೆಲವರು, ಒಂದು ವಾರ ಬಿಟ್ಟು ತಂದು ಕೊಟ್ಟಿದ್ದಾರೆ, ಅಮ್ಮ ನಿಮ್ ದುಡ್ಡು ಹಿಡೀರಿ ಅಂತ. ಅದ್ರಲ್ಲಿ ಒಬ್ರು ಮಾತ್ರ ನಮಗೆ ಮೋಸ ಮಾಡಿದ್ರು, ಅದ್ರಲ್ಲಿ ಇನ್ನೊಬ್ರು ಒಂದು 50 ರೂಪಾಯಿ ಮೋಸ ಮಾಡಿದ್ರು. ಅದೆಲ್ಲ ತಲೆಗೆ ಹಾಕೊಂಡಿಲ್ಲ, ನಂಬಿಕೆಯಿಂದ ವ್ಯವಹಾರ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಏನ್ ಮಾಡ್ಬೇಕು, ಜೀವನ ಒಂದು ಕನಸು ಇರುತ್ತೆ ಎಲ್ಲರಿಗೂ, ಮಲಗದಾಗ ಏನೇನೋ ಕನಸುಗಳು ಬೀಳುತ್ತೆ, ಆ ತರ ನಿಮಗೆ ಏನು ಕನಸು ಬೀಳತ್ತಮ್ಮ? ನನಗೆ ಏನು ಕನಸಿಲ್ಲ ಸರ್, ಈ ತಗೊಂಡಿರೋರಿಗೆಲ್ಲ ಸಾಲ ಕೊಟ್ಟು ನನ್ನ ಮಕ್ಕಳಿಗೆ ಮದುವೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲರಿಗೂ ಸಾಲ ಕೊಟ್ಬಿಡ್ಬೇಕು. ಎಷ್ಟಿದೆಯಮ್ಮ ಒಟ್ಟು ಸಾಲ ಅಂತೇಳಿ? ನಮ್ದಿದೆ ಸರ್ ಒಂದು 10 ಲಕ್ಷ. 10 ಲಕ್ಷ ನೀವು ಆ ಚೀಟಿನಲ್ಲೇ ಕಳ್ಕೊಂಡ್ರ ಎಲ್ಲ? ಅದ ಜನ ದುಡ್ಡು ಇಸ್ಕೊಂಡು ಕೊಟ್ಟಿಲ್ಲ ಸರ್, ಕಬ್ಬಿನವರಲ್ಲ, ಬಡ್ಡಿನೇ ಕಟ್ಟಿ ಸುಸ್ತಾಗ್ಬಿಟ್ಟಿರಮ್ಮ. ಈಗ ಕೆಲವು ಜನ ಬಡ್ಡಿ ಬೇಡ ಅಸಲೇ ಕೊಡಂತ ಕೂತಿದ್ದಾರೆ, ಕೆಲವು ಜನಕ್ಕೆ ಬಡ್ಡಿ ಕೊಡ್ತೀನಿ, ಕೆಲವು ಜನಕ್ಕೆ ಅಸಲೇ ಕೊಡ್ತಾ ಇದ್ದೀನಿ ಸರ್. ಆತರ ಜನಗಳು ಬಂದು ಸುಮ್ ಸುಮ್ನೆ ಬಡ್ಡಿನೂ ಇಲ್ಲ ಅಸಲು ಇಲ್ಲ ಅಂತ ತರಕಾರಿ ಎಲ್ಲ ಮನೆಗೆ ತಗೊಂಡು ಹೋಗೋ ತಗೊಂಡು ಹೋಗ್ತಾರ ಹಿಂಗೆ? ಅವರೆಲ್ಲ ಅದೆಲ್ಲ ತೊಂದರೆ ಕೊಟ್ಟಿಲ್ಲ ಸರ್, ಬಡ್ಡಿಗೆ ತರಕಾರಿ ಕೊಡಂತ ಯಾರು ಕೇಳಿಲ್ಲ. ಅಲ್ಲಿ ದೇವರಾಳಲ್ಲಿ ಸ್ವಲ್ಪ ಜನಕ್ಕೆ ದುಡ್ಡು ಕೊಡ್ಬೇಕು, ಆದ್ರೂ ಇಲ್ಲಿಂದ ಕಳ್ಸ್ಕೊಡ್ತೀನಿ ಸರ್, ಸ್ವಲ್ಪ ಚೀಟಿಯವ್ರಿಗೆ ಕೊಡ್ತೀನಿ, ಸ್ವಲ್ಪ ಹಿಂಗೆಲ್ಲ ತೊಂದರೆ ಆಗ್ಬಿಡ್ತು ಸರ್. ನಮ್ಮಮ್ಮ ತಾಯಿ ಹಾಕಿದ್ದು ಒಡವೆ ಎಲ್ಲ ಹೋಯ್ತು. ಆತ್ಮೀಯ ಕೇಳುಗರೆ, ಈ ತರದ ವ್ಯಕ್ತಿಗಳು ಯಾವ ಒಂದು ಸಹಾಯವೂ ಇಲ್ಲದೆ ತಮ್ಮದಲ್ಲದ ತಪ್ಪಿಗೆ ಬೇರೆಯವರ ಒಂದು ನೇಣು ಕುಣಿಕೆಗೆ ತಲೆಯೊಡ್ಡಿ ಜೀವನ ಇಡೀ ನಲತಾ ಇರ್ತಾರೆ. ಇಂತಹ ಕೆಲವರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು, ಬರೋದ್ರ ಜೊತೆಗೆ ಅವರ ಸಂಕಷ್ಟಗಳು ತೀರಬೇಕು ಅನ್ನೋ ಒಂದು ಆಶಯದೊಂದಿಗೆ ಈ ಒಂದು ಮಾತುಕತೆನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ ಅಮ್ಮ. ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಸಂತೆಕೋಡೂರಿನ ತರಕಾರಿ ವ್ಯಾಪಾರಿಯಾದ ಶ್ರೀಮತಿ ಸುಧಾ ಅವರನ್ನೇ ಮಾತುಕತೆ ಕೇಳಿದಿರಿ. ಇವರನ್ನ ಮಾತನಾಡಿಸಿದವರು ಎಂಎ ಸುದರ್ಶನ. ಈಗ ಕಬ್ಬಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ರೋಗ ಕೀಟ ನಿರ್ವಹಣೆ ಕುರಿತು ಶಿವಮೊಗ್ಗದ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾ ಎಚ್ಕೆ ವೀರಣ್ಣ ಅವರಿಂದ ಮಾಹಿತಿ. ಕಬ್ಬು ನಮಗೆಲ್ಲ ತಿಳಿದಿರೋ ಹಾಗೆ ಒಂದು ದೀರ್ಘಾವಧಿ ಬೆಳೆ ಮತ್ತು ಭೂಮಿನಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಹೀರಿಕೊಂಡು ಹೆಚ್ಚು ಇಳುವರಿಯನ್ನ ಕೊಡ್ತಕ್ಕಂಥ ಸೀಫೋರ್ಡ್ ಕಬ್ಬು ಸಹ ಒಂದು ಉತ್ತಮವಾದಂತಹ ಬೆಳೆ. ಈ ಬೆಳೆನೂ ಸಹ ದೀರ್ಘಾವಧಿ ಬೆಳೆಯಾಗಿದ್ದರಿಂದ ತನ್ನ ಜೀವಿತಾವಧಿಯಲ್ಲಿ ಹಲವಾರು ಕೀಟ ಮತ್ತೆ ರೋಗದ ಬಾಧೆಗೆ ಒಳಪಡುತ್ತೆ. ಮುಖ್ಯವಾಗಿ ಇದನ್ನ ಬಾಧಿಸ್ತಕ್ಕಂಥ ಕೀಟಗಳು ಅಂತಂದ್ರೆ ಸಸಿ ಕಾಂಡ ಕೊರೆಯುವ ಹುಳು, ಸುಳಿ ಕೊರೆಯುವ ಹುಳು, ಗೊಣ್ಣೆ ಹುಳು ಮತ್ತು ಗೆದ್ದಲು, ಇವು ಮುಖ್ಯವಾಗಿ ಬಾಧೆ ಕೊಡ್ತಕ್ಕಂತ ಕೀಟಗಳು. ಹಾಗೆ ರೋಗಗಳಿಗೆ ಬಂದಾಗ ಮುಖ್ಯವಾದಂತ ರೋಗಗಳು ಕಂದು ನೀಳ ಚುಕ್ಕಿ ರೋಗ, ಹಳದಿ ರೋಗ ಮತ್ತು ಕೂಳೆ ಕಬ್ಬಿನ ರೋಗ. ಈ ಕಬ್ಬಿನಲ್ಲಿ ಹಾವಳಿ ಮಾಡ್ತಕ್ಕಂತ ಮತ್ತೊಂದು ಹುಳು ಅಂತಂದ್ರೆ ಗೊಣ್ಣೆ ಹುಳು. ಈ ಗೊಣ್ಣೆ ಹುಳು ಬೇರಿನ ಭಾಗದಲ್ಲಿ ಇರುತ್ತೆ. ಇದರ ನಿಯಂತ್ರಣಕ್ಕಾಗಿ ಪ್ರತಿ ಎಕರೆಗೆ 10 kg/10 ಫೋರೇಟ್ ಅಥವಾ 10 kg/3 ಕಾರ್ಬೋಫ್ಯೂರಾನ್ ಅಥವಾ 4% ಕಾರ್ಬಾರಿಲ್ ಪುಡಿ ಮಿಶ್ರಣವನ್ನ ಸುಮಾರು 35 kg ಪ್ರಮಾಣದಲ್ಲಿ ಕಬ್ಬನ್ನ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಭೂಮಿನಲ್ಲಿ ಸೇರಿಸೋದ್ರಿಂದ ಕಬ್ಬನ್ನ ಬಾಧಿಸ್ತಕ್ಕಂತ ಗೊಣ್ಣೆ ಹುಳುವನ್ನ ನಿಯಂತ್ರಣ ಮಾಡೋದಕ್ಕೆ ಅವಕಾಶ ಇದೆ. ಮೂರನೇದಾಗಿ ಗೆದ್ದಲು. ಕಬ್ಬಿನಲ್ಲಿ ಗೆದ್ದಲು ಸಾಮಾನ್ಯವಾಗಿ ಕಂಡುಬರುತ್ತೆ. ಎಲ್ಲಿ ಕಬ್ಬನ್ನ ಒಣ ಪ್ರದೇಶದಲ್ಲಿ ಬೆಳೀತಾರೆ ಅಂತ ಸಂದರ್ಭದಲ್ಲಿ ಈ ಗೆದ್ದಲು ನಿಯಂತ್ರಣಕ್ಕಾಗಿ ಪ್ರತಿ ಎಕರೆಗೆ 12 kg/5 ಆಲ್ಡ್ರಿನ್ ಅಥವಾ 12 kg/5 ಕ್ಲೋರ್ಡೆನ್ ಅಥವಾ 12 kg/6 ಹೆಪ್ಲಾಕ್ಲೋರ್ ಈ ಒಂದು ಕೀಟನಾಶಕವನ್ನು ಮಣ್ಣಿನಲ್ಲಿ ಸೇರಿಸೋದ್ರ ಮುಖಾಂತರ ಭೂಮಿನಲ್ಲಿ ಬರ್ತಕ್ಕಂತ ಗೆದ್ದಲನ್ನು ಸಹ ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇದರ ಜೊತೆಗೆ ಬೆಳೆಗೆ ಆಗಾಗ್ಗೆ ನೀರು ಹರಿಸುವುದರಿಂದ ಸಹ ಗೆದ್ದಲಿನ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಇದು ನಮ್ಮ ಭಾಗದಲ್ಲಿ ಬರ್ತಕ್ಕಂತ ಮುಖ್ಯವಾದ ಕೀಟಗಳನ್ನ ಹತೋಟಿ ಮಾಡತಕ್ಕಂತ ವಿಧಾನ. ಇನ್ನ ರೋಗಗಳಿಗೆ ಬಂದ್ರೆ ಕಬ್ಬಿನಲ್ಲಿ ಬರ್ತಕ್ಕಂತ ಪ್ರಮುಖವಾದಂತಹ ರೋಗಗಳನ್ನ ನಾವು ಪ್ರಾರಂಭಿಕ ಹಂತದಲ್ಲೇ ಹತೋಟಿ ಮಾಡಬಹುದು. ಇದು ಯಾವ ರೀತಿ ಅಂತಂದ್ರೆ, ಕಬ್ಬಿನ ತುಂಡುಗಳನ್ನ ನಾಟಿ ಮಾಡುವಂತ ಸಂದರ್ಭದಲ್ಲಿ ಕಬ್ಬಿನ ತುಂಡುಗಳಿಗೆ ಬೀಜೋಪಚಾರ ಮಾಡೋದ್ರ ಮುಖಾಂತರ ನಂತರದಲ್ಲಿ ಬರ್ತಕ್ಕಂತ ರೋಗಗಳನ್ನ ಹತೋಟಿ ಮಾಡಬಹುದು. ಅದ್ರ ಜೊತೆಗೆ ಈ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬಿನ ತುಂಡುಗಳನ್ನ ಶಾಖೋಪಚಾರ ಮಾಡತಕ್ಕಂತ ಒಂದು ವ್ಯವಸ್ಥೆನೂ ಸಹ ಇದೆ. ಈ ಶಾಖೋಪಚಾರ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಸುಮಾರು 54 ಡಿಗ್ರಿ ಸೆಂಟಿಗ್ರೇಡ್ ಪ್ರಮಾಣದಲ್ಲಿ ಇರತಕ್ಕಂತ ಚೇಂಬರ್ ನಲ್ಲಿ, ಬಿಸಿ ಗಾಳಿಯ ಒಂದು ಚೇಂಬರ್ ನಲ್ಲಿ ಸುಮಾರು 2-2.5 ಗಂಟೆಗಳ ಕಾಲ ಈ ಕಬ್ಬಿನ ತುಂಡುಗಳನ್ನು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಒಂದು ಚೇಂಬರ್ ನಲ್ಲಿ ಇಡೋದ್ರಿಂದ ಕಬ್ಬಿನ ತುಂಡುಗಳಿಂದ ಪ್ರಸಾರವಾಗತಕ್ಕಂತ ಎಲ್ಲಾ ರೋಗಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ವ್ಯವಸ್ಥೆ ಸಾಮಾನ್ಯವಾಗಿ ಸಕ್ಕರೆ ಕಾರ್ಖಾನೆಗಳಲ್ಲಿರುತ್ತೆ. ಇದು ರೈತರ ಮಟ್ಟದಲ್ಲಿ ಮಾಡತಕ್ಕಂಥದ್ದು ಕಷ್ಟ ಸಾಧ್ಯ. ಆದ್ರಿಂದ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ರೈತರು ಈ ರೀತಿ ಶಾಖೋಪಚಾರ ಮಾಡಿದಂತ ಬಿತ್ತನೆ ತುಂಡುಗಳನ್ನು ಉಪಯೋಗಿಸೋದ್ರಿಂದ ಮುಂದೆ ಬರ್ತಕ್ಕಂಥ ರೋಗಗಳನ್ನು ಬಹಳ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಅದ್ರ ಜೊತೆಗೆ ಬೆಳೆದಂತ ಕಬ್ಬಿನಲ್ಲಿ ಈ ಕಂದು ನೀಳ ಚುಕ್ಕೆ ರೋಗ, ಇದು ಎಲೆಗಳ ಮೇಲೆ ಬರ್ತಕ್ಕಂಥ ನೀಳ ಚುಕ್ಕೆ ರೋಗ ನಿಯಂತ್ರಣಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನ 1 ಲೀಟರ್ ನೀರಿಗೆ 4 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿ ಈ ಒಂದು ದ್ರಾವಣವನ್ನ ಸಸ್ಯದ ಭಾಗದ ಮೇಲೆ ಸಿಂಪರಣೆ ಮಾಡೋದ್ರಿಂದ ಕಂದು ನೀಳ ಚುಕ್ಕೆ ರೋಗವನ್ನು ಸಹ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇವೆಲ್ಲದರ ಜೊತೆಗೆ ಯಾವುದೇ ಒಂದು ಪ್ರದೇಶದಲ್ಲಿ ಹೆಚ್ಚು ನೀರು ನಿಲ್ಲದೆ ಇರತರದಲ್ಲಿ ನಾವು ಬಸಿಗಾಲುಗಳನ್ನು ಮಾಡಿ ನೀರು ಬಸ್ತೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಆಗ ರೋಗ ಮತ್ತು ಕೀಟದ ಸಮಸ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಸಾರಜನಕ ಯುಕ್ತ ರಸಗೊಬ್ಬರಗಳನ್ನು ಮಿತವಾಗಿ ಬಳಕೆ ಮಾಡಬೇಕು. ಹೆಚ್ಚಾಗಿ ಸಾರಜನಕ ಗೊಬ್ಬರವನ್ನು ಕೊಟ್ಟರೆ ರೋಗ ಮತ್ತು ಕೀಟದ ಬಾಧೆ ಹೆಚ್ಚಾಗುತ್ತೆ. ನಂತೆ ಶಿಫಾರಸ್ಸಿಗಿಂತ 25%ರಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷ್ ಅನ್ನು ಬಳಕೆ ಮಾಡೋದ್ರಿಂದ ಸಸ್ಯದಲ್ಲಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಈ ಕೆಲವೊಂದು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ತಳಿಗಳನ್ನು ಸಹ ಅಭಿವೃದ್ಧಿಪಡಿಸಿದರೆ ಆ ರೋಗ ನಿರೋಧಕತೆ ಇರತಕ್ಕಂಥ ತಳಿಗಳನ್ನು ಸಹ ಬಳಸೋದ್ರಿಂದ ಕಬ್ಬಿನಲ್ಲಿ ಬರ್ತಕ್ಕಂಥ ಈ ಕೀಟ ಮತ್ತು ರೋಗವನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಈ ಎಲ್ಲಾ ವಿಧಾನಗಳನ್ನು ಅನುಸರಿಸೋದ್ರಿಂದ ಸರಿಯಾದ ಕ್ರಮದಲ್ಲಿ ಸಸ್ಯ ಸಂರಕ್ಷಣೆಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನು ಪಡೆಯುವ ಜೊತೆಗೆ ಕಬ್ಬನ್ನು ಸಹ ಒಂದು ಲಾಭದಾಯಕವಾಗಿ ಬೆಳೆದು ಆ ವಾಣಿಜ್ಯ ಬೆಳೆಯ ಸ್ಥಾನಮಾನವನ್ನು ಕೊಡೋದಕ್ಕೆ ಅವಕಾಶ ಇದೆ. ಜಾತಿಗೆ ಸೇರಿದಂತಹ ಒಂದು ಸಸ್ಯವಾಗಿರುತ್ತೆ. 1 ಎಕರೆ ಪ್ರದೇಶದಲ್ಲಿ ಸುಮಾರು 50 ಟನ್ನಷ್ಟು ಕಬ್ಬಿನ ಇಳುವರಿ ಪಡಿಬೇಕು ಅಂತಂದ್ರೆ ಅದು ಭೂಮಿನಲ್ಲಿರ್ತಕ್ಕಂಥ ಸುಮಾರು 75 ಕೆಜಿಯಷ್ಟು ಸಾರಜನಕ, 50 ಕೆಜಿಯಷ್ಟು ರಂಜಕ ಮತ್ತೆ 150 ಕೆಜಿಯಷ್ಟು ಪೊಟಾಷ್ ಅನ್ನ ಭೂಮಿಯಿಂದ ಹೀರಿಕೊಳ್ಳುತ್ತೆ. ಸೊ ಆ ದೃಷ್ಟಿಯಿಂದ ನಾವು ವೈಜ್ಞಾನಿಕ ಸಂಶೋಧನೆಯನ್ನು ಕೈಗೊಂಡು ಪ್ರತಿ ಅಂಗಾಮ್ನಲ್ಲಿ ಕಬ್ಬಿನ ಬೆಳೆ ಬೆಳೆಯೋದಕ್ಕೋಸ್ಕರ ಪ್ರತಿ ಎಕರೆಗೆ 100 ಕೆಜಿಯಷ್ಟು ಸಾರಜನಕ, 30 ಕೆಜಿಯಷ್ಟು ರಂಜಕ ಮತ್ತೆ 30 ಕೆಜಿಯಷ್ಟು ಪೊಟಾಷ್ ಅನ್ನ ಈಗಾಗಲೇ ಶಿಫಾರಸು ಮಾಡಿದ್ದೇವೆ ನಮ್ಮ ಭದ್ರ ಅಚ್ಚುಕಟ್ಟು ಪ್ರದೇಶದ ಕಬ್ಬು ಬೆಳೀತಕ್ಕಂಥ ಭಾಗಕ್ಕೆ. ಸಾರಜನಕವನ್ನು 100 ಕೆಜಿ ಪ್ರಮಾಣದಲ್ಲಿ ಶಿಫಾರಸು ಮಾಡಿರೋದನ್ನ 4 ವಿವಿಧ ಹಂತಗಳಲ್ಲಿ ಕೊಡ್ತೇವೆ. ನಾಟಿ ಸಮಯದಲ್ಲಿ 10 ಕೆಜಿಯಷ್ಟು ಸಾರಜನಕವನ್ನು ಬಳಸಬೇಕಾಗುತ್ತೆ. ಶಿಫಾರಸು ಮಾಡಿರತಕ್ಕಂಥ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟಾಷ್ ಅನ್ನು ಸಹ ನಾಟಿ ಸಮಯದಲ್ಲಿ ಉಪಯೋಗಿಸ್ತೀವಿ. ಅಂದ್ರೆ 10 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 30 ಕೆಜಿ ಪೊಟಾಷ್ ಅನ್ನು ನಾಟಿ ಮಾಡೋ ಸಮಯದಲ್ಲಿ ಬಳಸಬೇಕಾಗುತ್ತೆ. ಈ ನುಳುವಂತ 100 ಕೆಜಿ ಸಾರಜನಕದಲ್ಲಿ 20 ಕೆಜಿ ಸಾರಜನಕವನ್ನು ನಾಟಿಯಾದ 6ನೇ ವಾರದಲ್ಲಿ ಮತ್ತೆ ನಾಟಿಯಾದ 10ನೇ ವಾರದಲ್ಲಿ 30 ಕೆಜಿ ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಉಳಿದಂತ 40 ಕೆಜಿ ಸಾರಜನಕವನ್ನು 100 ಕೆಜಿಯಲ್ಲಿ 10 ಕೆಜಿ ನಾಟಿ ಮಾಡೋ ಸಮಯದಲ್ಲಿ, 20 ಕೆಜಿ ನಾಟಿಯಾದ 6 ವಾರದಲ್ಲಿ, 30 ಕೆಜಿ ನಾಟಿಯಾದ 10ನೇ ವಾರದಲ್ಲಿ, ಉಳಿದಂತ 40 ಕೆಜಿ ಸಾರಜನಕವನ್ನು ನಾಟಿಯಾದ 14ನೇ ವಾರದಲ್ಲಿ, ಯಾವಾಗ ನಮ್ಮ ರೈತರು ಕಡೆಯದಾಗಿ ಸುತ್ತಮುರಿ ಮಾಡಿ ಮಣ್ಣೇರಿಸುವಂತ ಕಾರ್ಯಕ್ರಮ ಹಾಕೊಳ್ತಾರೆ ಆ ಸಮಯದಲ್ಲಿ ಕೊಟ್ಟು ಮಣ್ಣೇರಿಸಿದ್ರೆ ಹಾಕಿದಂತ ಎಲ್ಲಾ ಸಾರಜನಕವು ಸಸ್ಯದ ವಿವಿಧ ಭಾಗಗಳಿಂದ ಸದ್ವಿನಿಯೋಗ ಆಗೋದಕ್ಕೆ ಅವಕಾಶ ಇರುತ್ತೆ. ಇದುವರೆಗೆ ಕಬ್ಬಿನಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಮತ್ತು ರೋಗಕೀಟ ನಿರ್ವಹಣೆ ಕುರಿತು ಶಿವಮೊಗ್ಗದ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಕೆ ವೀರಣ್ಣ ಅವರಿಂದ ಮಾಹಿತಿ ಕೇಳಿದಿರಿ. ಕೃಷಿ ರಂಗ ಕಿಸಾನ್ ವಾಣಿ ಪ್ರಸಾರವಾಯಿತು. ಸಮಯ 6 ಗಂಟೆ. ಆಕಾಶವಾಣಿ ಭದ್ರಾವತಿ. ಏನ್ರಪ್ಪ ನೀವೆಲ್ಲ ಎಬಿ ಆರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿ ಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ.